ಇದೊಂದು ಪ್ರಕಟಣೆ. ಕೇಳುಗರೆ ಗಮನಿಸಿ, ನ್ಯಾಯಾಲಯಗಳಲ್ಲಿ ಬಾಕಿ ಇರುವ ಪ್ರಕರಣಗಳು ಹಾಗೂ ವ್ಯಾಜ್ಯಪೂರ್ವ ಪ್ರಕರಣಗಳು, ಅಂದರೆ ರಾಜಿಯಾಗಬಲ್ಲ ಅಪರಾಧಿಕ ಪ್ರಕರಣಗಳು, ಚೆಕ್ ಅಮಾನ್ಯದ ಪ್ರಕರಣಗಳು, ಬ್ಯಾಂಕ್ ಪ್ರಕರಣಗಳು, ಮೋಟಾರು ಅಪಘಾತ ನ್ಯಾಯಾಧೀಕರಣದ ಪ್ರಕರಣಗಳು, ವೈವಾಹಿಕ ಹಾಗೂ ಕುಟುಂಬ ನ್ಯಾಯಾಲಯದ ಪ್ರಕರಣಗಳು, ಹೆಣ್ಣು ಮಕ್ಕಳಿಗೂ ಪಿತ್ರಾರ್ಜಿತ ಆಸ್ತಿಯಲ್ಲಿ ಪಾಲಿನ ಪ್ರಕರಣಗಳು, ವಿದ್ಯುಚ್ಛಕ್ತಿ ಜಲಮಂಡಳಿ ಸಾಲದ ಹಣದ ವಸೂಲಾತಿ ಪ್ರಕರಣಗಳು ಹಾಗೂ ನ್ಯಾಯಾಲಯದಲ್ಲಿ ಬರಬಹುದಾದ ಇತರೆ ಯಾವುದೇ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ದಿನಾಂಕ 8/3/2025 ಶನಿವಾರದಂದು ನಡೆಯುವ ರಾಷ್ಟೀಯ ಲೋಕ್ ಅದಾಲತ್ನಲ್ಲಿ ರಾಜಿ ಸಂಧಾನದ ಮೂಲಕ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳಬಹುದು. ಇದಕ್ಕಾಗಿ ಜಿಲ್ಲಾ ನ್ಯಾಯಾಲಯದ ಸಮುಚ್ಚಯದಲ್ಲಿರುವ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಹಾಗೂ ತಾಲೂಕು ನ್ಯಾಯಾಲಯಗಳಲ್ಲಿರುವ ಕಾನೂನು ಸೇವೆಗಳ ಪ್ರಾಧಿಕಾರದ ಕಚೇರಿಗಳನ್ನು ಸಂಪರ್ಕಿಸಬಹುದು ಅಥವಾ ಕಾನೂನು ಸಹಾಯವಾಣಿ ಸಂಖ್ಯೆ 151000 ಇದನ್ನು ಸಂಪರ್ಕಿಸಬಹುದು. ಗಮನಿಸಿ, ರಾಷ್ಟೀಯ ಲೋಕ್ ಅದಾಲತ್ ನಡೆಯುವ ದಿನಾಂಕ ಮಾರ್ಚ್ ತಿಂಗಳ 8ರಂದು, ಅಂದರೆ 8/3/2025 ಶನಿವಾರ. ಸಹಾಯವಾಣಿ ಸಂಖ್ಯೆ 151000. ಪ್ರಕಟಣೆ ಕೇಳಿದಿರಿ. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ ಆರೋಗ್ಯ ಕರ್ನಾಟಕ ಯೋಜನೆ. ಬಿಪಿಎಲ್ ನವರಿಗೆ ವರ್ಷಕ್ಕೆ 5 ಲಕ್ಷದವರೆಗೂ ಉಚಿತ, ಎಪಿಎಲ್ ನವರಿಗೆ 1.5 ಲಕ್ಷದವರೆಗೂ ಸಹಪಾವತಿ ಆಧಾರದಲ್ಲಿ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಚಿಕಿತ್ಸಾ ಸಂಸ್ಥೆಗೆ ಭರಿಸುತ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ಮಾತ್ರ ರೆಫರಲ್ ಆಧಾರದ ಮೇಲೆ ನೋಂದಾಯಿತ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಸಂದರ್ಭದಲ್ಲಿ ರೆಫರಲ್ ಅಗತ್ಯ ಇರುವುದಿಲ್ಲ. ಹೆಚ್ಚಿನ ಮಾಹಿತಿಗೆ 1455555 ಅಥವಾ 1800042583300ಗೆ ಕರೆ ಮಾಡಿ. ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಈಗ ಬರುವ ಹಬ್ಬಗಳಿಗೆ ಮತ್ತು ಫ್ಯಾಮಿಲಿ ಫಂಕ್ಷನ್ಸ್ ಗೆ ಹೊಸದನ್ನ ಕೊಂಡ್ಕೋಬೇಕಾ, ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಬ್ರೇಕ್ ಎಂಜಾಯ್ ಮಾಡುವ ಟ್ರಿಪ್ ಮಾಡ್ಬೇಕಾ, ಫಿನಾನ್ಷಿಯಲ್ ವರೀಸ್ ನಿಂದ ಈ ತರದ ಆಸೆಗಳು ಈಡೇರ್ತಾ ಇಲ್ವಾ? ಬನ್ನಿ ಈಗ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ ನಿಮ್ಮ ಮನೆಗೆ ಮನಸ್ಸಿಗೆ ಸಂತಸವನ್ನ ತನ್ನಿ. ಅಟ್ರಾಕ್ಟಿವ್ ಗೋಲ್ಡ್ ಲೋನ್ ಸ್ಕೀಮ್ಸ್ ನೊಂದಿಗೆ ಪ್ಲಡ್ಜ್ ಡೇಸ್ ಗೆ ಮಾತ್ರ ಇಂಟ್ರೆಸ್ಟ್ ಅಪ್ಲಿಕಬಲ್ ಇರುತ್ತದೆ. 7 ಅಥವಾ 15 ಡೇಸ್ ನಂತ ಯಾವುದೇ ಮಿನಿಮಮ್ ಫಿಕ್ಸ್ ಪೀರಿಯಡ್ ಇಲ್ಲ. ಹತ್ತಿರದ ಬ್ರಾಂಚ್ ಸಂಪರ್ಕಿಸಿ ಅಥವಾ ಟೋಲ್ ಫ್ರೀ ನಂಬರ್ ಗೆ ಕಾಲ್ ಮಾಡಿ 1-800-420-2233. ಮಣಪುರಂ ಗೋಲ್ಡ್ ನೊಂದಿಗೆ ನಿಮ್ಮ ಶಿವರಾತ್ರಿಯಲ್ಲಿ ಸಂತಸ ಸಮೃದ್ಧಿ ತರಲಿ. ಆತ್ಮೀಯ ರೈತ ಬಂಧುವರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ರೈತ ಬಂಧುವರೇ, ಈಗ ಕೃಷಿ ರಂಗ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಕಾರ್ಯಕ್ರಮವನ್ನು ಕೇಳಿ ಕಾರ್ಯಕ್ರಮದ ಕುರಿತಾದ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ನೀವು ನಮ್ಮ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಸಂದೇಶವನ್ನು ಕಳಿಸಿಕೊಡ್ಬೋದು. ಅದಕ್ಕಾಗಿ ನಮ್ಮ ವಾಟ್ಸಪ್ ಸಂಖ್ಯೆ ಹೀಗಿದೆ: 9481572600. ನಿಮ್ಮ ಸಂದೇಶಗಳನ್ನು ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ಈಗ ಕೇಳಿ. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಚಂದ್ರು ಅಂತ ಹೇಳಿ ಒಬ್ಬ ಯುವ ರೈತರಿದ್ದಾರೆ. ಇವರು ಭದ್ರಾವತಿ ತಾಲೂಕಾ ಪೇಪರ್ ಟೌನ್ನ ನಿವಾಸಿಯಾಗಿದ್ದು ಕೃಷಿ ಜೊತೆಗೆ ಉಪಕಸುಬಾಗಿ ಕುರಿ ಮೇಕೆ ಸಾಕಣೆ ಕೂಡ ಮಾಡ್ತಾ ಇದ್ದಾರೆ. ಬನ್ನಿ ಈಗ ಇವರಿಂದ ಯಾವ ರೀತಿಯಿಂದ ಇವರು ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ತಾ ಇದ್ದಾರೆ ಅನ್ನೋದ್ ಬಗ್ಗೆ ಮಾಹಿತಿ ಪಡೆದುಕೊಳ್ಳ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ. ಹೇಳಿ ಚಂದ್ರ ಅವರೇ, ಎಷ್ಟು ಎಕರೆ ಜಮೀನು ತಾವು ಹೊಂದಿದ್ರಿ? 1 ಎಕರೆ ಜಮೀನು. ಒಂದು ಎಕರೆ ಜಮೀನಲ್ಲಿ ಅಡಿಕೆ ಕೂಡಿಸಿದೀವಿ. ಎಷ್ಟು ವರ್ಷದಿಂದ ಅಡಿಕೆ ಬೆಳೆ ಬೆಳೀತಾ ಇದೀರಾ? ಒಂದು 5 ವರ್ಷದಿಂದ. ಅದಕ್ಕಿಂತ ಮೊದ್ಲು ಏನ್ ಮಾಡ್ತಾ ಇದ್ರಿ? ಭತ್ತ ಬೆಳೀತಾ ಇದ್ದು. ಭತ್ತ? ಯಾಕೆ ಭತ್ತ ಬಿಟ್ಬಿಟ್ಟು ಅಡಿಕೆ ಯಾಕೆ ಹಾಕಿದ್ರಿ? ಭತ್ತದಿಂದ ಏನು ಪ್ರಾಫಿಟ್ ಇರಲಿಲ್ಲ, ಹಂಗಾಗಿ ಅಡಿಕೆ ಹಾಕಿದ್ದು. ಉಣ್ಣೋದು ಅನ್ನಂತಾನೆ ನಾವು? ಅನ್ನನೇ, ಆದ್ರೂ ನಮ್ಗೆ ದೂರ ಜಮೀನು, ಸ್ವಲ್ಪ ದೂರ, ಹಂಗಾಗಿ ಓಡಾಡೋಕೆಲ್ಲ ನೀರ್ ಕಟ್ಟಕ್ ಆಗ್ತಿರ್ಲಿಲ್ಲ. ಅದಕ್ಕೆ ಅಡಿಕೆ ಆದ್ರೆ 15 ದಿನಕ್ಕೆ 3 ದಿನಕ್ಕೆ ಒಂದ್ ವಾರಕ್ಕೊಂದ್ಸತಿ ಹೋಗಿ ಬಂದ್ರು ನಮ್ಗೆ ಬರ್ಬೋದು. ಭತ್ತದಾದ್ರೆ ದಿನ ಒಂದ್ ಬೆಳಿಗ್ಗೆ ಒಂದ್ ಟೈಮ್ ಹೋಗ್ಬೇಕಾಗ್ತಿತ್ತು, ನೀರ್ ನೋಡ್ಬೇಕಾಗ್ತಿತ್ತು. ನೀರ್ ಇಲ್ಲ ಅಂದ್ರೆ ಇಲಿ ಪಲ್ಲಿ ಎಲ್ಲ ಇದ್ ಮಾಡ್ಬಿಡವು, ಹಂಗಾಗಿ ಎನಿ ಟೈಮ್ ನೀರ್ ನೋಡ್ಬೇಕಾಯ್ತು. ಹಂಗಾಗಿ ಅದಕ್ಕೆ ದೂರ ಆಗುತ್ತೆ ಅಂತೇಳಿ ಅದನ್ನ ತೆಗ್ದಿ ಅಡಿಕೆ ಬೆಳೆ ಹಾಕಿದ್ವಿ. ಯಾವ ತಳಿ ಹಾಕಿದ್ರಿ ಇದು? ಅಜ್ಜಂಪುರ ತಳಿ ಹಾಕಿದೀವಿ. ಅಜ್ಜಂಪುರ ಸೈಡ್ ಗೋಟು, ಅಜ್ಜಂಪುರ ಗೋಟು, ಆ ಗೋಟುಗಳು ತಂದು ಇಲ್ಲಿ ಹಾಕಿದೀವಿ. ಇದು ಈ ಅಜ್ಜಂಪುರ ಗೋಟು ಈ ಭಾಗಕ್ಕೆ ಸೂಕ್ತ ಅಂತ ಹೇಳ್ತೀರಿ? ಸೂಕ್ತ ಆಗಿದೆ, ಏನ್ ಚೆನ್ನಾಗಿದೆ ಗಿಡಗಳು, ಏನ್ ಪ್ರಾಬ್ಲಮ್ ಇಲ್ಲ. ಇಳುವರಿ ಕೊಡ್ತಾ ಇದೆ? ಇಳುವರಿ ಇಲ್ಲ, ಇನ್ನು 5-6 ವರ್ಷ ಆಯ್ತಾ ಬಂತಲ್ಲ, ಇನ್ನೂ 2 ವರ್ಷ ಹೋಗ್ಬೇಕು, 8 ವರ್ಷ ಬೇಕು ಎಲ್ಲ ಫಲ ಕೊಡ್ಬೇಕು ಅಂದ್ರೆ. ಈಗ ಹೇಗಿದೆ ಈಗ ಬೆಳೆ, ಯಾವ ರೀತಿಯಿಂದ ಇದೆ? ಚೆನ್ನಾಗಿದೆ, ಬೆಳೆ ಚೆನ್ನಾಗಿದೆ, ಏನ್ ಗಿಡಗಳು ಏನ್ ಚೆನ್ನಾಗಿದಾವೆ, ಏನ್ ಪ್ರಾಬ್ಲಮ್ ಇಲ್ಲ. ಏನ್ ಗೊಬ್ಬರ ಹಾಕಿದ್ರಿ? ಕುರಿ ಗೊಬ್ಬರ. ಮತ್ತೆ ಸೀಮೆ ಗೊಬ್ಬರ. ಸೀಮೆ ಗೊಬ್ಬರ ಎರಡು ಹಾಕಿದೀವಿ. ಕುರಿ ಗೊಬ್ಬರ ಎಷ್ಟು ಗಿಡದಿಂದ ಗಿಡಕ್ಕೆನಾ ಅಥವಾ ಒಂದು ಎಕರೆಕ್ಕೆ? ಒಂದು ಗಿಡಕ್ಕೆ ಒಂದ್ ಪುಟ್ಟಿ ಹಾಕ್ತಿವಿ. ಜಾಸ್ತಿ ಗೊಬ್ಬರ ಇದ್ರೆ ಜಾಸ್ತಿ ಹಾಕ್ಬೋದು. ನಮ್ಗೆ ಮಿನಿಮಮ್ ಒಂದ್ ಪುಟ್ಟಿ ಹಾಕಿದೀವಿ, ಒಂದಿಡಿಯಷ್ಟು ಸೀಮೆ ಗೊಬ್ಬರ ಕೊಟ್ಟಿದೀವಿ. ಸೀಮೆ ಗೊಬ್ಬರ ಕೊಟ್ಟಿದೀರಾ? ಆಮೇಲೆ ಈಗ ನೀವು 5 ವರ್ಷ ಅಂತ ಹೇಳ್ತಾ ಇದ್ರಿ, ಇದರಲ್ಲಿ ಈಗ ಗಿಡದಲ್ಲಿ ಏನಾದ್ರೂ ಹುಳು ಬೀಳೋದು ಅಥವಾ ಎಲೆಗಳಿಗೆ ಹಳದಿ ಆಗೋದು ಈ ತರದ ಏನಾದ್ರೂ ಕಂಡಿದ್ರಿ? ಕಂಡಿದೀವಿ, ಅದಕ್ಕೆ ಔಷಧಿನೂ ಕೊಟ್ಟಿದೀವಿ. ಕೃಷಿ ಇಲಾಖೆ ಹತ್ರ ಕನ್ಸಲ್ಟ್ ಮಾಡಿ ಅವ್ರ ಹತ್ರ. ಕೃಷಿ ಇಲಾಖೆ ಅಂದ್ರೆ ರೈತ ಸಂಪರ್ಕ ಕೇಂದ್ರ? ಎಲ್ಲಿ ಎಲ್ಲಿ ಬರುತ್ತೆ? ತರೀಕೆರೆ ರೋಡ್ ಹತ್ರ ಬರುತ್ತೆ, ರಸ್ತೆ ಹತ್ರ ಪಕ್ಕ ಫ್ಲೇವರ್ ಪಕ್ಕ ಇದೆ, ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದೀವಿ. ಅಲ್ಲಿ ಅವರು ಔಷಧಿ ಬರ್ಕೊಟ್ಟಿದ್ದಾರೆ. ಮತ್ತೆ ಇನ್ನೊಬ್ರು ಕೃಷಿಯರು ತೋಟಕ್ಕೆ ಬರ್ತಾರೆ ಫೋನ್ ಮಾಡಿದ್ರೆ, ಅವ್ರು ಬಂದು ಮಾರ್ಗದರ್ಶನ ಕೊಡ್ತಾರೆ. ಫೋನ್ ಮಾಡಿದ್ರೆ ಬರ್ತಾರೆ? ಬರ್ತಾರೆ. ಹಳದಿ ಆಗಿರೋದಕ್ಕೆ ರೋಗ ಔಷಧಿ ಹೊಡಿಬೇಕು, ಆಮೇಲೆ ಕೆಳಗಡೆ ಬೇರಿಂದ ಏನಾರ ತೊಂದರೆ ಆಗಿ ಗಿಡ ಇದಾಗಿತ್ತು ಅಂದ್ರೆ ಅದಕ್ಕೆ ಔಷಧಿ ಕೊಡ್ತಾರೆ. ಇದು ಮಧ್ಯಂತರ ಬೆಳೆಯಾಗಿ ಏನಾದ್ರು ತಗೊಂಡಿದ್ದೀರಾ? ಅದ್ರೊಳಗೆ ಜೋಳ ಹಾಕಿದ್ವಿ ಫಸ್ಟ್, ರಾಗಿ ಜೋಳ. ಜೋಳ ಯಾವ್ದು? ಮಾಮೂಲಿ ಮೆಕ್ಕೆಜೋಳ. ಆಮೇಲೆ ರಾಗಿ ಊಟಕ್ಕೆ ಇದ್ ಮಾಡ್ಕೊಂಡು ಮಾಗ ಹಾಕಿದೀವಿ. ಗಿಡ ಒಂದು 3-4 ವರ್ಷ ಹೈಟ್ ಆಗ ತನಕ ಹಾಕಬಹುದು, ಸಸಿ ಇರ್ತಾವಲ್ಲ ಆಗ, ಯಾಕಂದ್ರೆ ಗಿಡಕ್ಕೆ ನೆರಳಾಗುತ್ತೆ ಅನ್ನೋದಕ್ಕೆ ಉದ್ದೇಶಕ್ಕೆ. ಮತ್ತೆ ಬೇರೆ ಈಗ ಏನ್ ಹಾಕ್ಬೇಕಂತ ಇದೀರಾ? ಈಗ ಅದು ನೆರಳು ಬಂದ್ಬಿಡುತ್ತಲ್ಲ ಗಿಡಗಳು, ಹಂಗಾಗಿ ಈಗ ಏನ್ ಹಾಕಕ್ ಆಗೋದಿಲ್ಲ. ಬರೀ ಏನು ಅಳ್ಸುಂಡೆ ಸಿಬಹುದು ಅಷ್ಟೇ, ಅದ ಎಲೆಗಳೆಲ್ಲ ಗೊಬ್ಬರ ಆಗುತ್ತೆ, ಇನ್ನೂ ಅನುಕೂಲ ಆಗುತ್ತೆ. ಕಾಯಿಗಳು ಬಿಟ್ಟಷ್ಟು ಬಿಡ್ತವೆ, ಬಿಟ್ರೆ ಎಲೆಗಳೆಲ್ಲ ಗೊಬ್ಬರ ಆಗ್ತವೆ. ಹಂಗಾಗಿ ಅಳ್ಸುಂಡೆ ಹಾಕೊಂಡ್ ಬರ್ತಾರೆ ರೈತರುಗಳು, ಒಬ್ಬೊಬ್ರು ಒಂಥರ ಮಾಡ್ತಾ ಹೋಗ್ತಾರೆ. ಈಗ ನೀರಿನ ನಿರ್ವಹಣೆಗೆ ಬಂದ್ರೆ ಬೋರಾ ಅಥವಾ ಕಾಲುವೆ ನೀರಾ? ಕಾಲುವೆ ನೀರು, ಚಾನಲ್ ನೀರು. ಚಾನಲ್ ನೀರು. ಇದು ನೀರಿನ ಏನ್ ಸಮಸ್ಯೆ ಇಲ್ಲ? ನೀರಿನ ಏನ್ ಸಮಸ್ಯೆ ಇಲ್ಲ. ನಮಗೆ ಮಳೆ ಇದ್ರೆ ಲಕೋಳಿ ಡ್ಯಾಮ್ ತುಂಬಿರುತ್ತೆ, ನೀರ್ ಚಾನಲ್ ನೀರು ಬರ್ತಾ ಇರುತ್ತೆ, ಬಿಡ್ತಾರೆ. ಮಳೆ ಇಲ್ಲ ಅಂದ್ರೆ ಸಮಸ್ಯೆ ಅಷ್ಟೇ. ಮಳೆ ಇಲ್ಲದೇ ಬೋರು ಕೂಡ ಹಾಕಿಲ್ಲ, ಹಾಕಕ್ಕೆ ಆಗಿಲ್ಲ ಬೋರು. ಯಾಕಂತಂದ್ರೆ ಇದನ್ನೇ ಮಳೆನೆ ನೆಚ್ಚಗಳ ಕಾಲ, ಬೋರ್ ಹಾಕ್ಬೇಕು. ಇದು ಅಡಿಕೆ ಬೆಳೆನೆ ಮುಂದುವರ್ಸ್ಬೇಕಂತೀರಾ? ಮತ್ತೆ ಇನ್ನು ಅದರಲ್ಲಿ ಮಧ್ಯಂತರ ಬೆಳೆಯಾಗಿ ಮತ್ತೆ ಬೇರೆ ಬೆಳೆ ಏನಾದ್ರು ತಗೋಬೇಕಂತ ಇದೀರಾ? ಇಲ್ಲ, ಅಡಿಕೆ ಬೆಳೆನೆ ಮುಂದುವರ್ಸ್ಬೇಕು ಅಷ್ಟೇ. ಇದ್ರ ಜೊತೆಗೆ ತೆಂಗಿನ ಬೆಳೆ ಕೂಡ ಇದೆಯಾ? ತೆಂಗಿನ ಸೈಡ್ ಸೈಡ್ ಅಲ್ಲಿ ಹಾಕಿದೀವಿ, ಬದುಗಳ ಮೇಲೆ. ಬದುಗಳ ಮೇಲೆ ಒಳಗಡೆ ಹಾಕಿಲ್ಲ, ಒಳಗಡೆ ಬದಲ ಪಕ್ಕದಲ್ಲಿ ಒಂದ್ 18 ಅಡಿ ಒಂದೊಂದು ಹಾಕೊಂಡಿದೀವಿ, ಒಂದ್ 10 ಗಿಡ ಹಾಕಿದೀವಿ ಅಷ್ಟೇ. ಎಲ್ಲಿ ತನಕ ಓದಿದಿರ್ತಾವ? ನಾವು SLC. SLC ಪಾಸ್ ಆ ಫೇಲ? ಪಾಸ್ ಆಗಿದೆ. ಪಾಸ್ ಆಗಿ ಮುಂದೆ ಯಾಕೆ ಓದ್ಲಿಲ್ಲ? ಮನೆಯಿಂದ ಏನಾದ್ರು ಸಮಸ್ಯೆ ಇತ್ತು ಅಥವಾ ನೀವೇ ಬೇಡ ಅಂತಂದ್ರ? ನಾವೇ ಓದ್ಲಿಲ್ಲ, ಬೇಡ ಅಂತ. ಯಾಕೆ ಆಸಕ್ತಿ ಇಲ್ವಾ ಮುಂದೆ ಓದಕ್ಕೆ? ಇರ್ಲ, ಹೋಗ್ಲಿಲ್ಲ ಅಷ್ಟೇ. ಹೋಗ್ಲಿಲ್ಲ, ಫಸ್ಟ್ ಫೇಲ್ ಆಗ್ತೇವೆ, ಆಮೇಲೆ ಪಾಸ್ ಆಗ್ತದೆ, ಆಮೇಲೆ ಹಂಗಾಗಿ ಸುಮ್ಮನೆ ಡಿಸ್ಕಂಟಿನ್ಯೂ ಮಾಡ್ತೇವೆ. ಮನೆಯಿಂದ ಏನು ತಮಗೆ ಸಮಸ್ಯೆ ಈಗ ಓದ್ಬೇಕಂತ ಹೇಳಿದ್ರೆ ಆ ಟೈಮಲ್ಲಿ ಏನಾದ್ರು ಜವಾಬ್ದಾರಿ ಇತ್ತ? ಏನಿಲ್ಲ, ಸಮಸ್ಯೆ ಏನಿಲ್ಲ. ಎಷ್ಟು ಜನ ಇದ್ರಿ ಕುಟುಂಬದಲ್ಲಿ? 4 ಜನ ಅಣ್ಣ ತಂದೆರು ಇಬ್ರು, ಇಬ್ರು ಆಗ್ತಿರು. ನಾವು 4 ಜನ ಒಟ್ಟು. 4 ಜನ. ಈಗ ಪೇಪರ್ ಟೌನ್ ಅಲ್ಲೇ ಇದ್ದೀರಾ? ಪೇಪರ್ ಟೌನ್ ಅಲ್ಲೇ ಇದೀವಿ. ಈ ಹಿಂದೆ MPM ಅಲ್ಲಿ ತಾವ್ ಏನಾದ್ರು ಕೆಲಸ ಮಾಡಿದೀರಾ? MPM ಅಲ್ಲಿ ಡ್ಯೂಟಿ ಮಾಡ್ತಾ ಇದ್ವಿ ನಾವು. MPM ಅಲ್ಲಿ SLC ಇದಾದಾಗ ಅಲ್ಲಿ ಹೋಗಿ ಕೆಲಸ ಸೇರ್ಕೊಂಡು. ಏನ್ ಕೆಲಸ ಮಾಡ್ತಾ ಇದ್ರಿ? ಪೋಲ್ಸ್ ಲೋಡ್ ಒಂದ್ ಲೋಡಿಂಗ್ ಮಾಡೋದು. ಲಾರಿಯಿಂದ ನೀಲ್ಗಿರಿ ಪೋಲ್ಸ್ ಗಳನ್ನ ಅನ್ಲೋಡ್ ಮಾಡೋದು, ಬೆಲ್ಟ್ ಗೆ ಕಟಿಂಗ್ ಗೆ ಎಲ್ಲ ಹಾಕೋದು, ಲಾಟ್ ಹಾಕೋದು ಅಂತ ಕೆಲಸ ಮಾಡ್ತಾ ಇತ್ತು. ಅದು ಕ್ಲೋಸ್ ಆದ ನಂತರ ಈಗ ಇಂಡಸ್ಟ್ರಿಯಲ್ ಏರಿಯಾಕ್ ಹೋಗ್ತಾ ಇದೀವಿ. ಅಂದ್ರೆ ನೀವು ಖಾಯಂ ಎಂಪ್ಲಾಯಿನಾ? ಕಾಂಟ್ರಾಕ್ಟ್ ಲೇಬರ್. ಕಾಂಟ್ರಾಕ್ಟ್ ಲೇಬರ್, ಪರ್ಮನೆಂಟ್ ಎಂಪ್ಲಾಯ್ ಅಲ್ಲ. ಕಾಂಟ್ರಾಕ್ಟ್ ಲೇಬರ್ ಆಗಿ ವರ್ಕ್ ಮಾಡುದು, 15 ವರ್ಷ ವರ್ಕ್ ಮಾಡುದು. ಈಗ ಲಾಸ್ಟ್ ಹಂತದಲ್ಲಿ 2016 ಪ್ರೊಡಕ್ಷನ್ ಲಾಸ್ ಆಗ್ತಾ ಇದೆ ಅಂತೇಳಿ ಕಾರ್ಖಾನೆ ಕಡಿತಗೊಳಿಸಿದ್ರು. ಇಂಡಸ್ಟ್ರಿಯಲ್ ಏರಿಯಾಗೆ ಕೆಲ್ಸಕ್ಕೆ ಹೋಗಕ್ಕೆ ಶುರು ಮಾಡುದು. ಅದ್ರ ಜೊತೆ ಗದ್ದೆನು ಮತ್ತೆ ಕುರಿ ಮೇಕೆ ಕೂಡ ಸಾಕ್ತಾ ಇದ್ದಾರೆ. ಇದ್ರ ಜೊತೆಗೆ 500 ಹಸುಗಳು ಏನಾದ್ರು ಇದಾವ ಮನೆಯಲ್ಲಿ? ಅವೇನಿಲ್ಲ, ಹಸುಗಳೇನು ಕಟ್ಟಿಲ್ಲ. ಇವೆ ಮಾತ್ರ ಕುರಿಗಳು, ಗದ್ದೆ ಕೆಲಸ. ಯಾವ ತಳಿ ಇದು ಕುರಿಗಳು? ಇದು ಲೋಕಲ್ ಇಲ್ಲಿಂದೇ ಸ್ಥಳೀಯ? ನಾಟಿವು. ಒಂದು ಕುರಿ 2 ಮರಿ? 2 ಮರಿ ಆಗ್ತದೆ 6 ತಿಂಗಳಿಗೆ. 6 ತಿಂಗಳಿಗೆ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ 6 ತಿಂಗಳಿಗೆ 2 ಮರಿ ಆಗ್ತವೆ ಅಷ್ಟೇ. ವರ್ಷಕ್ಕೆ ಕುರಿ, ಇದು ಆಡು. ಕುರಿ ಆದ್ರೆ ಒಂದೇ ವರ್ಷಕ್ಕೆ ಒಂದೇ ಸುಳ್ಳು. ಆಡು ಇಟ್ಕೊಂಡ್ರಿಂದ ನಮ್ಗೆ ವರ್ಷಕ್ಕೆ 2-2.5 ಮರಿ 4 ಆಗ್ತವೆ. ಇದ್ರ ಜೊತೆಗೆ ಕುರಿ ಕೂಡ ಇಟ್ಕೋಬಹುದಲ್ಲ? ಕುರಿ ಆಗೋದಿಲ್ಲ, ಇವು ಕುರಿ ಇಟ್ಕೊಂಡು ಮೇಂಟೈನ್ ಮಾಡಕ್ಕಾಗಲ್ಲ. ಇದು ಯಾಕೆ ಜಾಸ್ತಿ ಆಹಾರ ಬೇಕಂತಿದ್ರ? ಅದಕ್ಕೆ ಅಲ್ಲ, ಆಹಾರ ಅಂತೇನಿಲ್ಲ, ಅದೆಲ್ಲ ನಿಂತ ಜಾಗದಲ್ಲಿ ಮೇಲ್ಕೊಂತಾವ. ಇವು ಹಂಗಲ್ಲ, ಅವು ಇವು ಜೊತೆಗೆ ಮಾಡಕ್ಕಾಗಲ್ಲ, ಮಾಡ್ರೆ ಅದ್ ಮಾಡ್ಬೇಕು. ಇಲ್ಲ, ಇದು ಅಂದ್ರೆ ಅದು ಒಂದೇ ಜಾಗದಲ್ಲಿ ನಿಂತಿನ ಜಾಗದಲ್ಲಿ ಮೇಯ್ತವೆ. ಇವು ಹಂಗಿಲ್ಲ, ಉಡ್ಕೊಂಡು ಹೋಯ್ತವೆ, ಹೋಗ್ತವೆ. ಬಳ್ಳಿಗಳು ಹಸಿರಿದಾವೆ, ಎಲ್ಲಿ ಮೇವ್ ಇದಾವೆ ಉಡ್ಕೊಂಡು ಹೋಗ್ತವೆ. ನಿಮ್ಗೆ ಕಷ್ಟ ಆಗೋದಿಲ್ಲ? ಕಷ್ಟ ಆಗೋದಿಲ್ಲ, ಅದೇನು ಅದು ಕಷ್ಟನೇ. ಆದ್ರೆ ವರ್ಷಕ್ಕೆ 2 ಸುಳ್ಳಲ್ಲ, ಹಂಗಾಗಿ ಅದನ್ನ ವರ್ಷಕ್ಕೆ 6-6 ತಿಂಗಳು ಸುಳ್ಳು ಇದಾಗ್ತದೆ. ಆದ್ರೆ ವರ್ಷಕ್ಕೆ ಒಂದೇ ಅಲ್ಲ, ಹಂಗಾಗಿ ಇದನ್ನ ಮಾಡ್ತೀವಿ ಅಷ್ಟೇ. ಇದನ್ನ ಮಾಡ್ತಾ ಇದೀರಾ? ಸ್ವಲ್ಪ ಅಂದ್ರೆ ವೈಜ್ಞಾನಿಕವಾಗಿ ಹೇಳೋದಾದ್ರೆ ಅದು ಸ್ವಲ್ಪ ಕಷ್ಟದ ವಿಷಯ ಅಂತ ಹೇಳ್ತೀರಾ. ಇದರ ಜೊತೆಗೆ ಈಗ ಏನು ನಿಮ್ಗೆ ಇದರಿಂದ ವರ್ಷಕ್ಕೆ ಏನು ಒಂದು ಆದಾಯ ಬರ್ತದೆ ಗದ್ದೆಯಿಂದ ಮತ್ತೆ ಇದರಿಂದ? ಗದ್ದೆಯಿಂದ ಏನು ಬರ್ತಾ ಇಲ್ಲ ಸರ್, ಇನ್ನೊಂದ್ ಸ್ವಲ್ಪ ವರ್ಷ ಹೋಗ್ಬೇಕು. ಇದರಿಂದ ಏನು ನಮ್ಗೆ ಒಂದ್ ಮರಿ ಎರಡು ಮರಿ ಮಾರ್ಕೊಂತೀವಿ, ಬೇಕು ಅಂದಾಗ ಬೇಕಂದಾಗ ಒಂದ ಹದಿನಾಲ್ ಮರಿ ಮೇಲೆ ಹೋಗ್ತದೆ. ಒಂದ್ ಹತ್ತು ಸಾವಿರಕ್ಕೆ ಹೋಗ್ತದೆ, ಒಂದ್ ಹದಿನೆಂಟು ಸಾವಿರಕ್ಕೆ ಹೋಗುತ್ತೆ, ಎಂಟು ಸಾವಿರಕ್ಕೆ ಹೋಗುತ್ತೆ. ಅವಾಗೆಲ್ಲ ಏನ್ ಇದೆ ಇಷ್ಟೇ ಅಂತ ಹೇಳಕ್ ಬರೋದಿಲ್ಲ. ಹಂಗಾಗಿ ಮಾಡ್ತಾ ಹೋಗ್ತಾ ಇದ್ದೀರಾ. ಇದ್ರ ಜೊತೆಗೆ ಈಗ ಉದ್ಯೋಗದ ಒಂದು ಇದಕ್ಕೆ ಇಂಡಸ್ಟ್ರಿಯಲ್ ಏರಿಯಾಗೆ ಹೋಗ್ತಾ ಇದೀನಿ. ಅದು ಎಲ್ಲಿ? ಅದು ಮಾಚನಹಳ್ಳಿ. ಮಾಚನಹಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಕೆಲಸ ಮಾಡ್ತಾ ಇದೀವಿ. ಏನ್ ಕೆಲಸ ಮಾಡ್ತೀರಾ? ಅಲ್ಲಿ ಕ್ಯಾಸ್ಟಿಂಗ್ ಗಳನ್ನ ಪೆಟ್ಲಿಂಗ್ ಅಂತ ಹೇಳ್ತಾರೆ, ಅದನ್ನ ಗ್ರೈಂಡಿಂಗ್ ಮಾಡೋದು, ಎಲ್ಲ ಸಮ ಮಾಡ್ಕೊಡೋದು ಮಾಡ್ತಾ ಇರ್ತೀವಿ. ತಮಗೆ ಮದ್ವೆ ಆಗಿದೆಯಾ? ಮದ್ವೆ ಆಗಿದೆ ಸರ್. ಮಕ್ಳು ಎಷ್ಟು? ಇಬ್ರು ಮಕ್ಳು ಸರ್. ಏನ್ ಮಾಡ್ತಾವ್ರೆ? ಒಬ್ಳು ನಾಲ್ಕನೇ ಕ್ಲಾಸ್, ಒಬ್ಳು ಮೂರನೇ ಕ್ಲಾಸ್ ಓದ್ತಾ ಇದ್ದಾಳೆ. ಈ ಒಂದು ಇದರಲ್ಲಿ ನಿಮ್ಗೆ ಜೀವನ ನಡೆಸಬಹುದು ಅನ್ಸುತ್ತಾ ಅಥವಾ ಮತ್ತೇನು? ಇಲ್ಲ ಸರ್, ನಡೆಸಬಹುದು ಆರಾಮಾಗಿ. ಏನ್ ಸಮಸ್ಯೆ ಇಲ್ಲ. ಏನ್ ಸಮಸ್ಯೆ ಇಲ್ಲ. ಮತ್ತೆ ಗುತ್ತಿಗೆ ತಗೊಂಡು ಜಮೀನು ಏನಾದ್ರು ಜಾಸ್ತಿ ಮಾಡೋ ಯೋಜನೆ ಇದೆಯಾ? ಇಲ್ಲ ಸರ್, ಗುತ್ತಿಗೆ ತಗೊಂಡು ಮಾಡೋ ಯೋಜನೆ ಇಲ್ಲ. ಯಾಕಂದ್ರೆ ಗುತ್ತಿಗೆ ಕೊಡಕ್ ಆಗೋದಿಲ್ಲ. ಗುತ್ತಿಗೆ ನೀವು ಬೆಳೆ ಬರಲಿ ಬಿಡ್ಲಿ, ನಾವು ಅವ್ರಿಗೆ ಗುತ್ತಿಗೆ ಕೊಡ್ಲೇಬೇಕು. ಹೌದು, ಕತೆ ಹೇಳಕ್ಕಲ್ಲ. ಹಂಗಾಗಿ ವಹಿಸ್ಕೊಂಡ್ಮೇಲೆ ಅದನ್ನ ನಾವು ಒಂದ್ ಎಕರೆಗೆ ಆರು ಕ್ವಿಂಟಲ್ ಅಂತ ವಹಿಸ್ಕೊಂಡಿರ್ತೀವಿ. ಆರು ಕ್ವಿಂಟಲ್ ದುಡ್ಡು ಕೊಡ್ಲೇಬೇಕು. ಇಲ್ಲ, ಈಗ ಯಾಕಂದ್ರೆ ನೀರಿನ ವ್ಯವಸ್ಥೆ ಇರೋ ಕಡೆ ಮಾಡಿದ್ರೆ ಏನು ಮೋಸ ಇಲ್ಲ. ಮೋಸ ಇಲ್ಲ, ಆದ್ರೆ ಎಲ್ಲ ಕೆಲಸ ನಾವು ಮಾಡ್ಕೋಬೇಕು. ಎಲ್ಲ ಕೂಲಿ ಕೊಟ್ಟು ಮಾಡಿಸ್ತಿದ್ರೆ ವರ್ಕೌಟ್ ಆಗಲ್ಲ, ಪ್ರಾಫಿಟ್ ಆಗಲ್ಲ. ಈಗ ಹಸು ಮನೆ ಹೊಡಿಯಕ್ಕಾಗ್ಲಿ, ಬೇಸಾಯ ಹೊಡಿಯಕ್ಕಾಗ್ಲಿ, ಟಿಲ್ಲರಿನ ಖರ್ಚಾಗ್ಲಿ, ನೆಟ್ ಆಳು ಖರ್ಚುಗಳಾಗ್ಲಿ, ಎಲ್ಲ ಖರ್ಚುಗಳು ಬರೋದ್ರಿಂದ ಗುತ್ತಿಗೆ ಸ್ವಂತ ಗುತ್ತಿಗೆ ಮಾಡಿದ್ರೆ ಉಳಿಯಲ್ಲ. ಇನ್ನ ಇದ್ರ ಗುತ್ತಿಗೆ ಮಾಡಿದ್ರೆ ಏನು ಉಳಿಯಲ್ಲ. ಅಲ್ಲಿಗೆ ಅಲ್ಲಿಗೆ ಅಷ್ಟು ತುಂಬಾ ಕಾಸು ನೋಡಕ್ ಆಗೋದಿಲ್ಲ. ಈಗ ಮನೆಯಲ್ಲಿ ಎಲ್ಲ ಜನರು ಸೇರ್ಕೊಂಡಿದ್ದೀರಾ ತೋಟದ ಗದ್ದೆ ಕೆಲಸಕ್ಕೆ? ತಾಯರು ನಮ್ಮ ತಂದೆ ವಯಸ್ಸಾಗಿದೆ, ಅವ್ರಿಗೆ ಆಗಲ್ಲ. ಅವ್ರು ಅವಾಗ ಮಾಡಿದವರು, ಇವಾಗ ನಾವು ನಮ್ಮ ಇನ್ಸ್ಟ್ರೂ ಮಾಡ್ಕೊಂತೀವಿ ಕೆಲಸ. ಏನಿದ್ರು ನಮ್ ಕೈಯಲ್ಲಿ ಆಗಿಲ್ಲ ಅಂದ್ರೆ ಒಂದು ಆಳುಗೂ ಎರಡು ಆಳುಗೆ ಹೇಳ್ಕೊಂಡು ನಾವು ಕೆಲಸನ ಮುಗಿಸ್ಕೊಂತೀವಿ. ಅದಾಯ್ತು. ಈಗ ಈ ಒಂದು ಕುರಿಗಳಿಗೆ ಏನು ಮನೆಯಲ್ಲಿ ಅಂಗಳ ಮುಂದೆನೆ ಕಟ್ ಹಾಕ್ತಿರೋ ಏನೋ, ಅದಕ್ಕೆ ಸಪರೇಟ್ ಶೆಡ್ ಮಾಡಿದೀರಾ? ಅದಕ್ಕೆ ಸಪರೇಟ್ ಶೆಡ್ ಮಾಡಿದೀವಿ. ಎದುರುಗಡೆ ಸ್ವಲ್ಪ ಜಾಗ ಇದೆ, ಆ ಜಾಗದಲ್ಲಿ ಸ್ವಲ್ಪ ಮಾಡಿದೀವಿ, ಒಂದ್ ಇಟ್ಕೊಂಡಿದೀವಿ ಒಂದ್ ಮಾಡಿ. ಏನು ಸರ್ಕಾರದಿಂದ ಏನಾದ್ರು ಸೌಲಭ್ಯ ಕೊಟ್ಟಿದಾರಾ ಕೊಟ್ಟಿಗೆ ಕಟ್ಕೊಳಕ್ಕೆ? ಇಲ್ಲ ಇಲ್ಲ. ಏನು ಯಾವ ರೀತಿಯಿಂದ ಕಟ್ಟಿದಿರಿ ಕೊಟ್ಟಿಗೆ? ಹಂಗೆ ನಮ್ಮ ಶ್ರಮದಿಂದನೆ ನಾವು ಮಾಡ್ಕೊಂಡು ಸಣ್ಣದ್ದು. ಅಂದ್ರೆ ಸಿಮೆಂಟ್ ಸಿಮೆಂಟ್ ತಗಡದ ತಗಡ ಹಾಕಿ ಅಡಕೆ ದಬ್ಬೆ ಹೊಡೆದಿದ್ವಿ ಸುತ್ತ. ತಗಡ ಮೇಲೆ ತಗಡ? ಮೇಲೆ ತಗಡ. ಓಕೆ, ಅಡಕೆ ದಬ್ಬೆ ಸುತ್ತ ಹೊಡೆದಿ, ಮೇಲ್ಗಡೆ ತಗಡ ಹಾಕಿದೀವಿ ಅಷ್ಟೇ. ಟಿನ್ ತರ. ಆಮೇಲೆ ಕೆಳಗಡೆ ಅವಕ್ಕೆ ಅಟ್ಟ ಟೈಪ್ ಮಾಡಿದೀವಿ, ಆರಾಮಾಗಿ ಮನ್ಕೊಳಂಗೆ ಕುತ್ಕೊಳಕ್ಕೆಲ್ಲ. ಬೇಸಿಗೆಯಲ್ಲಿ ಸ್ವಲ್ಪ ಬಿಸಿ ಆಗೋದಿಲ್ವಾ? ಮರ ನೆರಳಿದೆ, ಹಂಗಾಗಿ ಮರದ ಕೆಳಗಡೆ ಇದೆ, ಹಂಗಾಗಿ ಏನಂತ ಇದಾಗೋದಿಲ್ಲ. ತಣ್ಣಗಿರುತ್ತೆ, ಏನು ಯಾವ್ದೇ ಒಂದು ಸಮಸ್ಯೆ ಆಗೋದಿಲ್ಲ. ಯಾವ ಸಮಸ್ಯೆ ಇಲ್ಲ. ಮತ್ತೆ ಈಗ ಈಗ ಇಲ್ಲಿ ಮೇಯಿಸ್ಕೊಂಡು ಬಂದ್ಬಿಟ್ಟು ತಾವು ಅದಕ್ಕೆ ಮತ್ತೆ ಬೇರೆ ಏನ ಆಹಾರ ಕೊಡ್ತೀರಿ ಅಲ್ಲಿ ಕೊಟ್ಟಿಗೆ ತಗೊಂಡ್ ಹೋದಾಗ? ಅದು ಕೊಟ್ರೆ ನಾಳೆ ಅದೇ ರೂಢಿ ಇಟ್ಕೊಂಡು ಇಲ್ಲಿ ಮೇಯಲ್ಲ ಸರ್. ಹೀಗೆ ಅದಕ್ಕೆ ಅದನ್ನ ತಪ್ಸಿದೀವಿ. ಕೊಡ್ತಾ ಇದ್ದ ಜೋಳನ, ಮೇಕೆ ಜೋಳನ ಕರೆಕ್ಟ್ ಆಗಿ ಆರು ಗಂಟೆ ಮೇವು ಬಿಟ್ಟು ಹೊಂಟು ಬಿಡ್ತವೆ. ಈಗ ಮೇವು ಕೊಟ್ಟಿಲ್ಲ ಅಂದ್ರೆ ಆರೂವರೆ ಏಳು ಗಂಟೆ ತನಕ ಮೇಯ್ತವೆ. ಅದೇ ನಾವೇನೋ ಮನೇಲಿ ಮೇವು ಕೊಡ್ತೀವಿ ಅಂತ ಗೊತ್ತಾದ್ರೆ ಇಲ್ಲಿ ಮೇಯಲ್ಲ, ಸುಮ್ನೆ ಅಡ್ಡಾಡ್ಕೊಂಡು ನಮ್ಗೆ ಓಡಾಡ್ಸ್ಕೊಂಡು ನಾವು ಅಲ್ಲಿಗೆ ಬಂದ್ಬಿಡ್ತಾವೆ ಮನೆಗೆ. ಈಗ ಆಕಾಶವಾಣಿ ಪೇಪರ್ ಟೌನ್ ಭದ್ರಾವತಿ ಈ ಒಂದು ಪರಿಸರದಲ್ಲಿ ಏನು ಸ್ಥಳಾವಕಾಶ ಇದೆ, ಬಯಲು ಪ್ರದೇಶ ಇದೆ, ಅಲ್ಲಿ ಮತ್ತೆ ಮತ್ತೆ ಎಲ್ಲೆಲ್ಲಿ ಮೇಯಿಸ್ತೀರಾ? ಅಲ್ಲಿ ಜೆ ಪಿಸ್ ಫೀಲ್ಡ್, ಆಕಾಶವಾಣಿ ಎದುರುಗಡೆ, ಆಮೇಲೆ ಆ ಕಡೆ ಕೆ ಬಿ ಬಸ್ ಸ್ಟ್ಯಾಂಡ್ ಹಿಂದೆ ಆ ಕಡೆ ಎಲ್ಲ ಮೇಯಿಸ್ತೀವಿ. ಆಮೇಲೆ ಒಂಬತ್ತನೇ ಹೊರಡು ಪೇಪರ್ ಡೌನ್ ಮನೆಗಳೆಲ್ಲ ಖಾಲಿ ಇದಾವೆ, ಆ ಸೈಡ್ ಎಲ್ಲ ಮೇಯಿಸ್ತೀವಿ. ಈಗ ಮನೆಗಳೆಲ್ಲ ಖಾಲಿ ಎಲ್ಲ ಖಾಲಿ ಆಗಿದಾವಲ್ಲ, ಅಲ್ಲೆಲ್ಲ ಜಾಗ ಇದೆ, ಹಂಗಾಗಿ ಮುಟ್ಕೊಂಡ್ ಮೇಯಿಸ್ತೀವಿ. ಅವೆಲ್ಲ ಮನೆ ಇದ್ದೀರ ಸ್ವಲ್ಪ ಕಷ್ಟ ಆಗದ್ ಮೇಯಿಸಕ್ಕೆಲ್ಲ ನಮ್ಗೆ. ಹಂಗಾಗಿ ಮೇಯಿಸ್ಕೊಂಡು ಇದು ಮಾಡ್ಕೊಂಡು ಹೋಗ್ತಾ ಇದೀವಿ. ಬೇಸಿಗೆಯಲ್ಲಿ ಹೆಂಗ್ ಮಾಡ್ತೀರಾ? ಬೇಸಿಗೆಯಲ್ಲಿ ಇದೆ ಮೇವು, ಸ್ವಲ್ಪ ಎಲ್ಲೆಲ್ಲಿದೆ ಮೇವು ಇರ್ತದೆ, ಇಲ್ಲಾಂದ್ರೆ ಹಲಸಿನ ಸೊಪ್ಪು ಇಲ್ಲ ಹತ್ತಿ ಸೊಪ್ಪು ಯಾವ ಸ್ವಲ್ಪ ಕಟ್ಟಿ ಏನೋ ಮಾಡಿ ಮೇಂಟೈನ್ ಮಾಡ್ತೀವಿ. ಹಂಗಾಗಿ ಏನು ತೊಂದರೆ ಆಗೋದಿಲ್ಲ. ಮೇವು ಇದೆ, ಬೇಸಿಗೆಯಲ್ಲಿ ತೊಂದರೆ ಏನಾಗೋದಿಲ್ಲ. ಸ್ವಲ್ಪ ಹಂಗೆ ಇರ್ತವೆ, ಮೇಯ್ಕೊಂತವೆ, ಸ್ವಲ್ಪ ಮೇಂಟೈನ್ ಮಾಡ್ಕೊಡ್ತಾರೆ. ಅಲ್ಲ, ಈಗ ಇದ್ರ ಜೊತೆಗೆ ಈಗ ಅಂದ್ರೆ ತುಂಬಾ ಏಪ್ರಿಲ್ ಮೇ ತಿಂಗಳಲ್ಲಿ ಸ್ವಲ್ಪ ಅಭಾವ ಇರ್ತದೆ, ಬಿಸಿಲು ಇರ್ತದೆ. ಆ ಸಮಯದಲ್ಲಿ ಈಗ ಅಲಸಂದೆ ಹೊಟ್ಟೋ ಇಲ್ಲ ಶೇಂಗದ ಹೊಟ್ಟೋ ಯಾವ ನಮ್ಮ ಹತ್ರ ಇಲ್ಲ, ತರಲ್ಲ ನಾವು. ಹಲಸಿನ ಸೊಪ್ಪು ಇಲ್ಲ ಹತ್ತಿ ಸೊಪ್ಪು ಸೊಪ್ಪು ಒಟ್ಟು ಆಡ್ ತಿನ್ನುವಂತ ಜಾತಿವು ಯಾವ ಸೊಪ್ಪು ನೋಡಿ ಕಟ್ತೀವಿ. ಸೊಪ್ಪನೆ ಕಟ್ಟದು? ಸೊಪ್ಪೇ ಕಟ್ಟದು. ಇದು ಕಡಲೆ ಕಾಳದ್ದು ಹೊಟ್ಟು ಇಲ್ಲ ಅಲಸಂದೆದ್ದು ಮೆಕ್ಕೆಜೋಳದ್ದು? ಮೆಕ್ಕೆಜೋಳ ಕೊಡಲ್ಲ, ಆಗ ಇದೇ ಕೊಡ್ತೀವಿ. ಸೊಪ್ಪೆ ಕಟ್ತೀವಿ ಸ್ವಲ್ಪ. ನಿಮ್ಗೆ ಇಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘ ಎಲ್ಲಿದೆ? ನಮ್ಗೆ ಇಲ್ಲಿ ದೊಡಕ್ ಮಳಿದಿದೆ, ಅದ್ ಬಿಟ್ರೆ ಮಿಲಿಟರಿ ಕ್ಯಾಂಪ್ ಸರ್ಕಲ್ ಅಲ್ಲಿ ಇದೆ. ಮತ್ತೆ ಅದರಿಂದ ಏನು ಆಹಾರ ಕೊಡೋದಿಲ್ವಾ? ಪಶು ಆಹಾರ ಅಂತ ಹಸುಗ್ ಮಾತ್ರ, ಕುರಿ ಮೇಕೆಗಳ ಹಸುಗಳಿಗೆ ಮಾತ್ರ, ಕುರಿಗಳಿಗೆ ಏನ್ ಕೊಡೋದು? ಮತ್ತೆ ಪಶು ಆಸ್ಪತ್ರೆ ಎಲ್ಲಿದೆ ನಿಮ್ಗೆ ಹತ್ರ ಆಗೋದು? ಪಶು ಆಸ್ಪತ್ರೆ ಟೌನ್ ಹೋಗ್ಬೇಕು, ಟೌನ್ ಬಿಟ್ರೆ ಹಳ್ಳಿಕೊಪ್ಪ, ದೊಡಪಳ್ಳಿಯಿಂದ ಮುಂದೆ ಹಳ್ಳಿಕೊಪ್ಪ ಅಂತ ಬರುತ್ತೆ, ಅಲ್ಲಿಗೆ ಹೋಗ್ಬೇಕು. ಅಲ್ಲಿ ಏನು ಕೊಡೋದಿಲ್ವಾ? ಅಲ್ಲಿ ಕೊಡ್ತಾರೆ, ಎಲ್ಲ ಕೊಡ್ತಾರೆ. ಕಾಂಪೌಂಡ್ ನಮ್ಗೆ ಕುರಿಗಳಿಗೆ ಹುಷಾರಿಲ್ಲ ಅಂತ ಅಂದಾಗ ಕಾಂಪೌಂಡ್ ಫೋನ್ ಮಾಡಿದ್ರೆ ಅವ್ರೇ ತಗೊಂಡ್ಬರ್ತಾರೆ, ಏನಾಯ್ತು ಚೆಕ್ ಮಾಡಿ ಅದಕ್ಕೆ ಔಷಧಿ ಮಾತ್ರ ಏನೋ ಏನು ಕೊಡ್ಬೇಕು ಕೊಟ್ಟು ಹೋಗ್ತಾರೆ. ಅವ್ರ ಹತ್ರ ಇರೋಷ್ಟು ಕೊಡ್ತಾರೆ, ಇಲ್ಲದ್ರೆ ಹೊರಗಡೆ ತಗೊಳ್ರಿ ಅಂತ ಹೇಳ್ತಾರೆ, ತಗೊಂತೀವಿ, ಅದ್ ಹಾಕ್ತಿವಿ. ಮತ್ತೆ ಆಹಾರ ಕೊಡೋದಿಲ್ಲ ಅದಕ್ಕೆ? ಇದು ಅಂದ್ರೆ ಏನಾದ್ರು ಫೀಡ್, ರೆಡಿಮೇಡ್ ಫೀಡ್? ಆತರ ಯಾವ ರೆಡಿಮೇಡ್ ಫೀಡ್ ಕೊಟ್ಟಿಲ್ಲ ಅವ್ರೆ. ಇದು ಮಾತ್ರ ಅಂದ್ರೆ ವ್ಯಾಕ್ಸಿನೇಷನ್ ಅಂತ ಮೆಡಿಸಿನ್ಸ್, ಆಮೇಲೆ ಪ್ರತಿ ಸಲನು ಏನ್ ವ್ಯಾಕ್ಸಿನೇಷನ್ ಹಾಕ್ತಾರೆ ಅದು ಮಾತ್ರ ಕೊಡ್ತಾರೆ. ಈಗ ಇದನ್ನ ತಾವು ಎಷ್ಟು ಆರಂಭದಲ್ಲಿ ಎಷ್ಟು ಕುರಿಗಳ ಜೊತೆಗೆ ಆರಂಭ ಮಾಡಿದಿರಿ, ಮತ್ತೆ ಈಗ ಎಷ್ಟಿದೆ? ನಾವೀಗ ಒಂದು 30-40 ತನಕ ಇತ್ತು, ಈಗ ಆಮೇಲೆ ಸ್ವಲ್ಪ ಕಡಿಮೆ ಮಾಡಿದೀವಿ. ಈಗ ನಾವ್ ಡ್ಯೂಟಿಗೆ ಹೋಗ್ತಾ ಇದೀವಾ, ಜಮೀನು ಡ್ಯೂಟಿ ಎಲ್ಲ ನೋಡ್ಬೇಕಲ್ಲ, ಹಂಗ ನಮ್ಗೆ ಒಂದೊಂದ್ಸತಿ ಆಗಲ್ಲ ಅಂದ್ರೆ ನಮ್ಮ ಮನೆಯವ್ರು ಬರ್ತಾರೆ ನೋಡ್ಕೊಳಕ್ಕೆ, ಅವ್ರು ನೋಡ್ಕೊಂಡ್ ಬರ್ತಾರೆ. ಹಂಗಾಗಿ ಹೆಂಗ ಮೇಂಟೈನ್ ಮಾಡ್ಕೊಂಡು ಒಂದ್ 15 ಇಟ್ಕೊಂಡಿದೀವಿ. ಈಗ ಒಂದ್ 40-ರಿಂದ ಒಂದ್ 15 ಬಂದಿದೀವಿ. 40-ರಿಂದ ಯಾಕೆ ಕಡಿಮೆ ಮಾಡಿದ್ರಲ್ಲ? ಯಾಕಂದ್ರೆ ಆಗೋದಿಲ್ಲ ಕರೆಕ್ಟ್ ಆಗಿ. ಅವಕ್ಕೆ ಒಂದು ಜನ ಬೇಕು, ಅದಕ್ಕೆ ಒಂದ್ ಜನ ಬೇಕು. 1.5 ಎಕ್ಸಾಕ್ಟ್ ಮೇಯಕ್ ಬಿಡ್ಬೇಕು ಅವಕ್ಕೆ, ಸಂಜೆ 6 ಗಂಟೆವರೆಗೂ ಮೇಯಿಸ್ಬೇಕು. ನಮ್ಗೆ ಡ್ಯೂಟಿಯಿಂದ ಬರೋದೇ 2 ಗಂಟೆ ಆಗ್ಬಿಡುತ್ತೆ, ಆಮೇಲೆ 2.5 ಮೇಲೆ ಬಿಡ್ಬೇಕು, ಅದಕ್ಕೆ ಮೇವು ಸಾಕಾಗಲ್ಲ ಸರಿಯಾಗಿ. ಹಂಗಾಗಿ ಅವಕ್ಕೆ ಕಡಿಮೆ ಮಾಡಿ ನಮ್ಗೆ ಎಷ್ಟು ಬೇಕು ಅಷ್ಟನ್ನ ಇಟ್ಕೊಂಡು ಇದ್ ಮಾಡ್ತಾ ಇದೀವಿ. ಹೆಂಗೆ ಈಗ ನೀವು ಬೇರೆ ಕಾರ್ಖಾನೆಗೂ ಕೆಲ್ಸಕ್ಕೆ ಹೋಗ್ತೀರಾ, ಜೊತೆಗೆ ಗದ್ದೆನೂ ಮಾಡ್ತೀರಾ, ಇದು ಮೇಯಿಸೋದು, ಎರಡು ಮೂರು ಹೆಂಗೆ ಸಂಭಾಳಿಸ್ಕೋತೀರಿ? ಅದೇ ನಮ್ ಮಿಸ್ಸಸ್ ಇದಾರಲ್ಲ ಜೊತೆಗೆ, ಅವ್ರು ಸ್ವಲ್ಪ ಅಡುಗೆ ಮನೆ ಕಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಕಡೆ ಬರ್ತಾರೆ. ಅವಾಗ ಡ್ಯೂಟಿ ಮುಗಿಸ್ಕೊಂಬಂದು ನಾನು ಸತಿ ಗದ್ದೆಗೆ ಹೋಗ್ತೀನಿ. ಅವ್ರೇನಾದ್ರು ಸಮಸ್ಯೆ ಅಂದ್ರೆ ನಾನು ಗದ್ದೆ ಕಡೆ ಹೋಗಕ್ಕಾಗಲ್ಲ, ಡ್ಯೂಟಿ ಮುಗಿಸ್ಕೊಂಬಂದು ಆಡ್ಬಿಡ್ತೀವಿ. ಒಟ್ಟಾರೆ ತಮ್ಮ ಧರ್ಮ ಪತ್ನಿಯರು ತಮ್ಮ ಜೊತೆಗೆ ಸಹಕಾರ ಮಾಡ್ತಾರೆ, ಯಾವುದೇ ಒಂದು ಸಮಸ್ಯೆ ಇಲ್ಲ. ನೀವು ಅಲ್ಲಿ ಫ್ಯಾಕ್ಟ್ರಿಗೆ ಹೋದ್ರೆ ಅವ್ರು ಇಲ್ಲಿ ನೋಡ್ಕೊಂತಾರೆ, ಇಲ್ಲ ನೀವು ಇಲ್ಲಿದ್ರೆ ಅವರು ಮನೆ ಕೆಲಸ ಮಾಡ್ಕೊಂತಾರೆ. ಮನೆ ಕೆಲಸ ಮಾಡ್ಕೊಂತಾರೆ. ಮನೆ ಕೆಲಸ ಇಲ್ಲದೆ ಮತ್ತೆ ಬೇರೆ ಹೊರಗಡೆ ಏನಾದ್ರು ಹೋಗ್ತಾರ? ಇಲ್ಲ, ಏನಿಲ್ಲ ಸರ್, ಅಷ್ಟೇ. ಈ ಅಡಿಕೆ ತೋಟದಲ್ಲಿ ಈಗ ತಾವು ಕಂಡ್ಕೊಂಡಿರೋ ಹಾಗೆ ಏನು ಒಂದು ಸಮಸ್ಯೆ ಬರುತ್ತಂತ ಹೇಳ್ರಿ, ಹೇಳ್ತೀರಿ? ಏನು ಒಂದ್ಸಲ ಹಾಕಿದ್ರೆ ಅದು ಮುಗೀತಂತೀರಾ? ಅಡಿಕೆ ಗಿಡನ, ಅಡಿಕೆ ಗಿಡ ಹಾಕಿ ಅದ 3 ತಿಂಗಳಿಗೆ ಸಣ್ಣದಿಂದ ಮಕ್ಕಳು ತರಂತೆ ಸಾಕ್ಬೇಕು. ಅವನ್ನ 3-6 ತಿಂಗಳಿಗೆ ಗೊಬ್ಬರ ಕೊಡ್ಬೇಕು ಸ್ವಲ್ಪ. ಅವಕ್ಕೆ ಎಷ್ಟು ಜೀರ್ಣ ಶಕ್ತಿ, ಈಗ ಮಕ್ಕಳಿಗೆ ಎಷ್ಟು ಹಾಲು ಉಣಿಸ್ತೀವಿ ಆ ಟೈಪ್ ಅದನ್ನ ಸಾಕ್ತಾ ಹೋದ್ರೆ ನಮ್ಗೆ ಅದು ಮುಂದಿನ ದಿನದಲ್ಲಿ ಅದು ಬೆಳೆ ಕೊಡುತ್ತೆ. ಈಗ ಹೆಂಗೆ ಮಕ್ಕಳು ನಮಗೆ ನೋಡ್ಕೊಂತಾರೆ ಅಂತ ಮುಂದೆ ಇದ್ ಮಾಡ್ತೀವಿ. ಆ ತರ ಇದು ಗಿಡನ ನೋಡ್ಕೊಂಡಷ್ಟು ಇದೆ, ಏನ್ ತೊಂದ್ರೆ ಇಲ್ಲ, ಯಾವ್ದು ತೊಂದ್ರೆ ಇಲ್ಲ. ಗಿಡದ ಕಡೆ ನಿಗಾ ಕೊಡದಲ್ಲ ಇದ್ರೆ ಒಂದ್ ಗಿಡ ಏರು ಪೇರು ಆ ಟೈಮ್ ಸರಿಯಾಗಿ ಅದೇನೇನ್ ಮಾಡ್ಬೇಕು ಅದ್ ಮಾಡ್ತಾ ಹೋದ್ರೆ ಗಿಡ ಒಂದೇ ಸಮ ತೋಟ ಯಾವ್ದು ವೀಕ್ ಆಗಲ್ಲ, ಚೆನ್ನಾಗಿ ಬರುತ್ತೆ. ಎಲ್ಲ ಎಷ್ಟು ಖರ್ಚು ಬಂತಂತ ಹೇಳ್ತೀರಿ? ಈಗ 1 ಎಕರೆ ಅಡಿಕೆ ಹಾಕಿದ್ರಿ, 1 ಅಡಿಕೆ ಇದಕ್ಕೆ ನೆಲ ಮಟ್ಟ ಇದೆಲ್ಲ ಇದ್ ಮಾಡಿದ್ರೆ 50,000-60,000 ಬರುತ್ತೆ. ಮಟ್ಟ ಇಲ್ಲ ಏನಿಲ್ಲ, ಮಟ್ಟ ಎಲ್ಲ ತಳಿಸ್ಕೊಂಡ್ ಮಾಡ್ಬೇಕು ಅಂದ್ರೆ ಅದು ಜಮೀನ್ ಮೇಲೆ ಹೋಗುತ್ತೆ. ಸಸಿಗಳಿಗೆ ಎಷ್ಟು ಖರ್ಚು ಮಾಡಿದ್ರಿ? ಸಸಿಗಳಿಗೆ ಹೊರಗಡೆ ಒಂದು ಸಸಿಗೆ 30 ರೂಪಾಯಿ ಕೊಟ್ಟು ತಂದಿದ್ದೆ, ಅಲ್ಲಿಗೆ 560 ಸಸಿ ಕುಂತಿದ್ದೇವೆ. 500 ಸಸಿಗೆ 30 ರೂಪಾಯಿ ಒಂದ್ ಸಸಿಗೆ ಅಂದ್ರೆ ಲೆಕ್ಕ ಹಾಕೊಂಡ್ಬೇಕಾಗುತ್ತೆ ಎಷ್ಟಾಗುತ್ತೆ ಅಂತ. ಅಷ್ಟು ಸಸಿ ಅವ್ರು ಬೇರೆ ತಕ ತಗೊಂಬಂದಿ, ನಾವು ಮಾಡಿಸಿಲ್ಲ, ನಾವು ಮಾಡಿರಲಿಲ್ಲ, ಬೇರೆ ತಕ ಮಾಡಿರೋ ತಕ ಹೋಗಿ ನೋಡಿ ಗಿಡ ಚೆನ್ನಾಗಿದಾವೆ ಅಂತ ನೋಡಿ ತಗೊಂಬಂದು ಗಿಡ ಹಾಕಿದ್ರು. ಹಂಗಾಗಿ ಆ ಗಿಡ ಸೆಂಟ್ರ್ ಅಲ್ಲಿ ಹೋಗ್ತಾ ಇರ್ತವೆ, ಟ್ಯಾಕ್ಟ್ರಿ ಹೊಡಿಯಕ್ ಹೇಳಿರ್ತೀವಿ, ಅವ್ನ ಟ್ಯಾಕ್ಟ್ರಿ ಹೊಡಿಬೇಕಾದ್ರೆ ಇದ್ ಮಾಡೋದು, ಒಂದೊಂದು ಟಚ್ ಆಗೋದು, ಒಂದೊಂದು ಮುರಿದು ಹೋಗ್ತವೆ, ಮತ್ತೆ ಒಂದು ಬಿಸಿಲಿಗೆ ತಾಪಕ್ಕೆ ಇದಾಗ ಹೋಗ್ತವೆ. ಹಂಗಾಗಿ ಗಮನ ಕೊಟ್ಟಿಲ್ಲ ಅಂದಾಗ ಒಂದು ಸುಮಾರು ಗಿಡ ಹೋಗಿದಾವೆ, ಅತ್ತೊಂದು ಹಾಕಿದೀವಿ ಆ ಸೆಂಟ್ರ್ ಅಲ್ಲಿ ಹಾಕೊಂಡಿದೀವಿ. ಎಲ್ಲ ಈಗ ಒಂದೇ ಸಮ ಬಂದಿದಾವೆ, ಏನು ಇದಿಲ್ಲ, ಹಂಗಾಗಿ ಮಾಡ್ತಾ ಇದೀವಿ ಸರ್. ಏನ್ ಅನ್ಸುತ್ತೆ ನಿಮ್ಗೆ ಈ ಒಂದು ಕೃಷಿ ಬದುಕು, ನೆಮ್ಮದಿ ಅನ್ಸುತ್ತಾ? ಹ್ಮ್, ಸರ್ ನೆಮ್ಮದಿ ಅನ್ಸುತ್ತೆ, ಏನ್ ಪ್ರಾಬ್ಲಮ್ ಇಲ್ಲ. ಸುಮ್ನೆ ಅಲ್ಲಿ ಕೂತಿ ಇಲ್ಲಿ ಕೂತಿ ಕಳ್ಳೆ ಅನ್ನಕ್ಕಿಂತ ಡ್ಯೂಟಿ ಮುಗಿಸ್ಕೊಂಡ್ ಒಂದ್ ಗಂಟೆ ಟೈಮ್ ಜಮೀನ್ ಕಡೆಗೆ ಹೋದ್ರೆ ಈ ಜಮೀನ್ ಕೆಲಸನೂ ಆಗುತ್ತೆ, ಚೆನ್ನಾಗಿ ಆರೋಗ್ಯನೂ ಇರುತ್ತೆ, ಆರೋಗ್ಯನೂ ಇರುತ್ತೆ, ಏನು ಪ್ರಾಬ್ಲಮ್. ಈ ಹಾಲುಗಳು ಏನಾದ್ರೂ ಟೀ ಕಾಫಿ ಮಾಡ್ತೀರಾ ಮನೆಯಲ್ಲಿ? ಮಾಡಿದೀವಿ ಸರ್, ಎಷ್ಟಿಗೆ ಇದ್ದಾಗ ಮರಿಗಳು ಎಳ್ಳೆಳ್ ಆಗ್ತಾವಲ್ಲ, ಹಂಗಾಗಿ ಹಾಲು ಒಂದೊಂದ್ಸತಿ ಕಡಿಮೆ ಇದ್ದಾಗ ಹೆಂಗ್ ಕರೆಯಕ್ ಹೋಗಲ್ಲ, ಮರಿಗೆ ಬಿಟ್ಬಿಡ್ತೀವಿ. ತೀರಾ ಈಗ ಹಾಲು ಮರಿಗಳು ಇಲ್ಲ, ಏನೋ ಇದಾಗ್ಬಿಡ್ತು, ಸತ್ತೋಯ್ತು, ಇದಾಯ್ತು ಅಂದಾಗ ಹಾಲು ಜಾಸ್ತಿ ಇರುತ್ತಲ್ಲ ಕೆತ್ತಲಲ್ಲಿ, ಅವಾಗ ಅವು ಕೆತ್ತಲು ಬಾವು ಬರ್ತವೆ ಅಂತೇಳಿ ಕರೆದು ಬಿಡ್ತೀವಿ. ಕರೆದಾಗ ಏನಾಗುತ್ತೆ, ಅದನ್ನ ಜಾಸ್ತಿ ಸಿಗಲ್ಲ, ಒಂದ್ ಸ್ವಲ್ಪ ಒಂದಿಬ್ರು ಟೀ ಮಾಡೋಷ್ಟು ಸಿಗುತ್ತೆ, ಅದನ್ನ ಮಾಡ್ತೀವಿ, ಕುಡಿದೀವಿ, ಮಾಡ್ಕೊಂಡು ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತೆ ಸರ್. ಮತ್ತೆ ಹಸಿ ಹಾಲು ಕೂಡ ಕುಡಿತಾರಲ್ಲ? ಹಸಿ ಹಾಲು ಕುಡಿದೀವಿ ಸರ್, ಹಸಿ ಹಾಲು ಬೇರೆ ಕೊಟ್ಟಿದೀವಿ ಮಕ್ಕಳಿಗೆ, ಔಷಧಿಗೆ ಈಸ್ತಿಗೆಲ್ಲ ಅಂತ ಬಂದವ್ರಿಗೆಲ್ಲ ಕೊಟ್ಟಿದೀವಿ ಸರ್. ಅದನ್ನ ಆಡಲಿಂದ ಬೇಕು ಅಂತ ಬರ್ತಾರೆ, ಕೊಟ್ಟಿದೀವಿ ಎಲ್ಲರಿಗೂ, ತಗೊಂಡೋಗಿದ್ದಾರೆ, ಔಷಧಿ ಎಲ್ಲ ಮಾಡಿದ್ದಾರೆ ಅದ್ರೊಳಗೆ. ಒಳ್ಳೇದಾಗಿದೆ, ಒಳ್ಳೇದಾಗಿದೆ, ಏನ್ ಪ್ರಾಬ್ಲಮ್. ಆಮೇಲೆ ಇದ್ರ ಮೊಸರು, ಅದು ಮೊಸರು ಇಲ್ಲ ಸರ್, ಅಲ್ಲಿ ವೆಪ್ಪಾಕ ಅಷ್ಟಂತರ ಬರಲ್ಲ ಸರ್, ದನ ಕರುಗಳ ತರ ಎಮ್ಮೆ ತರ ಬರಲ್ಲ, ಒಂದಿಷ್ಟೇ ಇಷ್ಟು ಬರುತ್ತೆ, ಅದು ಆ ಮರಿ ಕುಡ್ಕೊಂತವೆ, ಆ ಮರಿ ಕುಡ್ದಿಲ್ಲ ಅಂದ ಪಕ್ಷದಲ್ಲಿ ನಮ್ಗೆ ಅದು ಸಿಗುತ್ತೆ ಅಷ್ಟೇ. ಕೆಲವೊಂದು ದೊಡ್ಡ ಆಡುಗಳಲ್ಲಿ ಸ್ವಲ್ಪ ಜಾಸ್ತಿ ಸಿಗ್ತವೆ, ಅವು ತಳಿ ಮೇಲೆ ಹೋಗ್ತವೆ. ಧನ್ಯವಾದ ಚಂದ್ರ ಅವರೇ, ಇದುವರೆಗೆ ತಮ್ಮ ಕೃಷಿ ಅನುಭವ ಜೊತೆಗೆ ಕುರಿ ಸಾಕಾಣಿಕೆದೇನು ಅನುಭವ ಕೂಡ ನಮ್ಮ ರೈತರಿಗೆ, ಅದರಲ್ಲಿ ಭದ್ರಾವತಿಯ ಒಂದು ಸ್ಥಳೀಯ ಜನತೆಗೆ, ಯುವಕರಿಗೆ, ಏನು ಯುವಕರು ಸುಮ್ನೆ ಮೋಜು ಮಸ್ತಿ ಮಾಡಿಕೊಂಡು ಅಲ್ಲಿ ಕಟ್ಟೆ ಹತ್ರ ಕುಂತು ಹರಟೆ ಮಾಡೋ ಬದಲಿಗೆ ಈ ತರದ ಒಂದು ಏನಾದರೂ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೆ ಅದರಲ್ಲಿ ಫಲಪ್ರದ ಆಗ್ತದೆ, ಮತ್ತೆ ಇದು ಒಂದು ಪ್ರೊಡಕ್ಟಿವ್ ಅಂತಂತಂದ್ರೆ ನಮ್ಮ ಒಂದು ಸಮಯನ ವ್ಯರ್ಥ ಮಾಡದೇನೆ ನಾವು ಇದರಲ್ಲಿ ತೊಡಗಿಸಿಕೊಂಡು ಚಟುವಟಿಕೆನು ಆಯ್ತು, ಮತ್ತೆ ನಮ್ಮ ಒಂದು ಕಸುಬು ಆಯ್ತು, ಜೊತೆಗೆ ಹಣನು ಬಂತು. ಈ ಒಂದು ರೀತಿಯಿಂದ ತಾವು ಜೀವನ ಸಾಗಿಸ್ತಾ ಇದ್ದೀರಾ, ಮುಂದಿನ ದಿನಗಳಲ್ಲಿ ಇನ್ನು ತಮಗೆ ಕುರಿಗಳು ಸಾಕಣೆ ಮಾಡತಕ್ಕಂತ ಒಂದು ವ್ಯವಸ್ಥೆ ಮಾಡ್ಕೊಳ್ಳಿ. ಭದ್ರಾವತಿ ಆಕಾಶವಾಣಿ ಇದರಿಂದ ಕಿವಿ ಮಾತು ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿದೀರಾ, ತಮಗೆ ಇನ್ನೊಮ್ಮೆ ಧನ್ಯವಾದ ಹಾಗೂ ನಮಸ್ಕಾರ. ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುವರೇ, ಪ್ರತಿದಿನ ಸಂಜೆ 6:50 ಮೂಡಿ ಬರುವ ಕೃಷಿ ರಂಗ ಕಿಸಾನ್ವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481572600. ಇನ್ನೊಮ್ಮೆ ಕೇಳಿ: 9481572600. ರೈತ ಬಾಂಧವರೇ, ಇದುವರೆಗೂ ಕಡಿಮೆ ಇಳುವರಿಯಲ್ಲಿ ಅಡಿಕೆ ಕೃಷಿ ಮತ್ತು ಕುರಿ ಸಾಕಾಣಿಕೆ ಈ ಕುರಿತು ಭದ್ರಾವತಿ ಪೇಪರ್ ಟೌನ್ ರೈತರಾದ ಶ್ರೀ ಚಂದ್ರು ಟಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡವರು ಡಾಕ್ಟರ್ ಎಸ್ಎಂ ಸುಧಾಕರ್. ಈಗ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದವರಿಂದ ಮದುವೆ ಪದ.

ಚಿನ್ನದ ಕಟ್ಟಾಕಿ ತರುತ್ತಾರೆ ಸುವಾಸುವೆ ಕಳಿವ್ಯಾರೆ ಸುವಾಸುವೆ ಕಟ್ಟಾಕಿ ಕಳಿವ್ಯಾರೆ ಸುವಾಸುವೆ ಕಟ್ಟಾಕಿ ಕಳಿವ್ಯಾರೆ ಸುವಾಸುವೆ ಇದುವರೆಗೂ ಕಡೂರು ತಾಲೂಕು ನಾಗಗೊಂಡನಹಳ್ಳಿಯ ಶ್ರೀಮತಿ ಮಲ್ಲಮ್ಮ ಮತ್ತು ತಂಡದವರಿಂದ ಮದುವೆ ಪದ ಕೇಳಿದಿರಿ. ಕೆಳಗರೆ ಇಂದಿನ ಕೃಷಿ ರಂಗ ಕಾರ್ಯಕ್ರಮ ಕುರಿತಾದ ಒಂದು ಸಂದೇಶ ಬಂದಿದೆ ನೋಡೋಣ. ಹಂಪಣ್ಣ ನ್ಯಾಮ್ತಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇಂದಿನ ಕೃಷಿ ರಂಗದಲ್ಲಿ ರೈತ ಚಂದ್ರು ಅವರೊಂದಿಗೆ ನಡೆಸಿದ ಸಂದರ್ಶನ ಚೆನ್ನಾಗಿತ್ತು. ಚಂದ್ರು ಕೃಷಿ ಜೊತೆಗೆ ಮೇಕೆ ಸಾಕಾಣಿಕೆ ಕಾರ್ಖಾನೆ ಕೆಲಸ ಮಾಡುತ್ತಾ ಬೇರೆಯವರಿಗೆ ಮಾದರಿಯಾಗಿದ್ದಾರೆ. ಚಿಕ್ಕ ರೈತ ಕೃಷಿ ಒಂದನ್ನೇ ನೆಚ್ಚಿಕೊಂಡು ಆದಾಯ ಪಡೆಯುವುದು ಕಷ್ಟ, ಕೃಷಿ ಜೊತೆಗೆ ಬೇರೆ ಉದ್ಯೋಗ ಮಾಡಬೇಕು ಅಂತ ಹೇಳಿ ಒಂದು ಸಲಹೆ ಸಹಿತ ಕೊಟ್ಟಿದ್ದಾರೆ. ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳನ್ನು ತಿಳಿಸಿಬಿಡೋಣ. ಅದೇ ರೀತಿ ಈಗ ಸಮಯ ಆಗ್ತಾ ಇದೆ, ಈಗ ಒಂದು ಜಾಹೀರಾತು. ಆರೋಗ್ಯ ಇಲಾಖೆಯ ಮಹತ್ವಾಕಾಂಕ್ಷೆ ಯೋಜನೆ ಆಯುಷ್ಮಾನ್ ಭಾರತ್, ಪ್ರಧಾನಮಂತ್ರಿ ಜನಾರೋಗ್ಯ, ಮುಖ್ಯಮಂತ್ರಿಗಳ